ತೊಂದರೆಯಾಗುತ್ತದೆ ಎಂದರು. ನಾಳೆ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಬೆಳಗಾವಿ ನಡುವೆ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯದಿಂದ ಸೂಕ್ತ ಸಹಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಸಚಿವ ವಿ ಸೋಮಣ್ಣ. ಕೇಂದ್ರದ ಇಶ್ರಮ್ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಮ, ಸಚಿವ ಶಿವರಾಮ್ ಹೆಬ್ಬಾರ್. ಗಾಂಧಿ ಜಯಂತಿಯಂದು ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ಖರೀದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ, ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಗುಂಡೇರಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿಎಚ್ ಬಸವರಾಜು ಅವರೊಂದಿಗಿನ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ ಬಿತ್ತರವಾಗಲಿವೆ. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ, 20 ಪೈಸೆ ಇಂಟ್ರೆಸ್ಟ್ ರೇಟ್ ನಲ್ಲಿ, 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಸ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ ಜೀರೋ ಪ್ರೊಸೆಸಿಂಗ್ ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಇಂದೇ ಭೇಟಿ ಕೊಡಿ. ಕಾಲ್ 1800-420-2233. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಗುಂಡೇರಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿಎಚ್ ಬಸವರಾಜು ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಗುಂಡೇರಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿಎಚ್ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಮುಖ್ಯವಾಗಿ ಅಡಿಕೆ ಕೃಷಿಯನ್ನು ಮಾಡ್ತಿದ್ದಾರೆ. ಅಡಿಕೆ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ ಬಸವರಾಜ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಬಸವರಾಜ್ ಅವರೇ, ಈ ಕೃಷಿ ಬದುಕು ಮಾಡಕ್ ಪ್ರಾರಂಭ ಮಾಡಲೇ ಎಷ್ಟು ವರ್ಷ ಆಯ್ತು ಸರ್? ನಾವೀಗ ಹೆಚ್ಚು ಕಮ್ಮಿ 28 ಇಯರ್ಸ್ ಆಯ್ತು. 28-29 ವರ್ಷ ಆಯ್ತು. ನಾನು ಆಕ್ಚುಲಿ BSc ಮಾಡ್ಕೊಂಡಿದ್ದೀನಿ. ನನಗೆ ಯಾಕೆ ಕೃಷಿ ಕಡೆ ಒಲವು ಅಂತೇಳಿ ನಮ್ಮ ಪೂರ್ವಜರು ಹಾಕ್ಕೊಟ್ಟಿರೋಂತ ಒಂದು ದಾರಿ. ಈಗ ನಾವು BSc ಮಾಡ್ಬಿಟ್ಟು BEd ಮಾಡಿ ಅಪಾಯಿಂಟ್ ಸಿಗದೆ ಹೋದ್ರೆ ಅದು ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಭೂಮಿಲೆ ಒಳ್ಳೆ ಜಮೀನಲ್ಲಿ ಜಮೀನು ಫಲವತ್ತತೆ ನೀರಾವರಿ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಫಲವತ್ತೆಯನ್ನು ತಗೊಂಡು ಒಳ್ಳೆ ಇಳುವರಿ ಪಡೆದ್ಬಿಟ್ಟು ಇದರಲ್ಲೇ ಖುಷಿ ಕಂಡ್ಕೊಳ್ಳೋಣ ಅಂತೇಳಿ ನಮ್ಮ ಒಂದು ಇದರಿಂದ ಪೂರ್ವಜರು ಹಾಕೊಟ್ಟ ದಾರಿನೇ ನಾವು ಸಾಕ್ತಾ ಇದ್ದೀವಿ ಸರ್. ಈಗ BSc BA ಓದಂತ ವಿದ್ಯಾರ್ಥಿಗಳು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದು ತುಂಬಾ ಕಡಿಮೆ, ಅಂತದ್ರಲ್ಲಿ ನೀವು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸಿ ಈ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಕೃಷಿ ಬದುಕು ಶ್ರಮ ಇಟ್ಟು ಮಾಡಿದ್ರೆ ಯಾವುದೇ ಕೆಲಸದವರು ಯಶಸ್ಸನ್ನು ಸಾಧಿಸ್ತಾರೆ ಸರ್. ಇದು ಒಂದು ರೈತರ ಒಂದು ಗುಟ್ಟು, ಇದು ಯಶಸ್ಸಿನ ಗುಟ್ಟು ಇದು. ಯಾಕೆಂದ್ರೆ ನಂದೇ ಹೇಳ್ಬೇಕಂದ್ರೆ ನಮ್ದು 2.5 ಎಕರೆ ಅಡಿಕೆ ತೋಟ ಇದೆ. ಆಮೇಲೆ ಖುಷ್ಕಿ ಜಮೀನು ಅಂತೇಳಿ ಒಂದು 4 ಎಕರೆ ಇದೆ. ಇಷ್ಟಿದ್ದೂ ಈಗ ನನಗೆ 2 ಮಕ್ಕಳು, ಚಿಕ್ಕ ಮಕ್ಕಳು. ನಮ್ದು ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರೋ ದುಶ್ಚಟಗಳನ್ನು ಬಿಟ್ಟು ನಮ್ಮದೇ ಆದ ಭೂಮಿಯಲ್ಲಿ ನಾವು ಶ್ರಮ ಇದು ಅದಕ್ಕೆ ಎಫರ್ಟ್ ಹಾಕಿದ್ರೆ ನಿಜವಾಗ್ಲೂ ನಮ್ಮ ಬದುಕು ಹಸನಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಾಗೋದಿಲ್ಲ, ಕೃಷಿಯಲ್ಲಿ ಖುಷಿ ಕಾಣ್ತೀವಿ ಅದನ್ನ. ಯಾಕೆಂದ್ರೆ ನಾವು ಒಂದು ಸ್ವಲ್ಪ ಆರ್ಥಿಕವಾಗಿ ನಾವು ಇವತ್ತು ನಿಂತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಒಂದು ವಾತಾವರಣ, ನಮ್ಮ ತಾಲೂಕಿನ ವಾತಾವರಣ ಇವತ್ತು ಅಡಿಕೆ ತೆಂಗು ಬಾಳೆ ಈ ಮೂರು ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಬಟ್ ಇತ್ತೀಚಿನ ಕೆಲ ದಿನಗಳಲ್ಲಿ ಸಫಿಷಿಯಂಟ್ ಮಳೆ ಇಲ್ಲ. ನಮಗೆ ಇನ್ನೊಂದು ಅಂದ್ರೆ ವಾಟರ್ ಸೋರ್ಸ್ ಈಗಲೇ 1000 ಅಡಿಗೆ ಹೋಗಿದ್ವಿ ಸರ್, ಅಂತರ್ಜಲ ಕುಸ್ತ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಬೋರ್ವೆಲ್ ಕೊರ್ಸಕ್ಕೂ 1000 ಅಡಿಗೆ ಹೋಗಿದ್ದೀವಿ. ನಮಗೆ ಇನ್ನೊಂದು ಸಂತೋಷದ ವಿಚಾರ, ನಮಗೆ ಭದ್ರಾ ಜಲಾಶಯದಿಂದ ಇನ್ನ ಮುಂದಿನ ವರ್ಷದಲ್ಲಿ ನಮಗೆ ನೀರಾಗ್ಬಿಟ್ರೆ ಹತ್ತಿರ ಇದೆ, ಅದು ಬರೋದಕ್ಕೆ ಇನ್ನೊಂದು ವರ್ಷ ಆಗ್ಬೋದು. ಅದು ಏನಾದ್ರು ಬಂದ್ಬಿಟ್ಟು ಎಲ್ಲ ಕೆರೆ ಕಟ್ಟೆ ತುಂಬಿಟ್ಟು ನಾವು ಸ್ವಲ್ಪ ಅಂತರ್ಜಲ ಮಟ್ಟ ಏರಿಕೆ ಆಗುತ್ತೆ, ನಾವು ಸಾರ್ಥಕ ಜೀವನ ಪಡಿತೀವಿ ಅಂತೇಳಿ ನಮಗೆ ಇದೊಂದು ಮಾದಾಸ ಇದೆ ಸರ್. ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಮುಂಬರುವ ದಿನಗಳಲ್ಲಿ ಇಂಥ ಕೆಲಸ, ಒಳ್ಳೊಳ್ಳೆ ಕೆಲಸಗಳನ್ನ ನಮ್ಮ ರಾಜಕಾರಣಿಗಳು ಮಾಡಿದರೆ ದೇವರನಿಗೆ ರೈತರು ಸಾಲನ ರೈತರಿಗೆ ಮನ್ನಾನೆ ಮಾಡಬೇಕಿಲ್ಲ, ಗೌರ್ಮೆಂಟ್ ರೈತರು ಸಾಲ ಕೊಡ್ತಾರೆ. ಯಾಕೆಂದ್ರೆ ಈ ಸಫಿಷಿಯಂಟ್ ಅಂದ್ರೆ ರೈತರಿಗೆ ಮುಖ್ಯವಾಗಿ ನೀರು ವಿದ್ಯುತ್ ಇದ್ರೆ ಸಾಕು ಅಂತೀರ? ಹೌದೌದು, ಮೂಲಭೂತ ಸೌಕರ್ಯಗಳಂತೂ ನಮ್ಮ ಸರ್ಕಾರ ನೋಡ್ಕೊಳ್ತಿತ್ತು. ಬಟ್ ನಮ್ಮ ಕೃಷಿಗೆ ಒಳ್ಳೆ ಬೆಳೆ ಬೆಳಿಬೇಕಾದ್ರೆ ನೀರು ಬೇಕು, ವಿದ್ಯುತ್ ಬೇಕು ಅದಕ್ಕೆ ಸಮರ್ಪಕವಾಗಿ. ಇವನ್ನೆಲ್ಲ ಕರೆಕ್ಟ್ ಆಗಿದ್ರೆ ರೈತ ಯಾವತ್ತು ಕೈಯೊಡ್ಡಲ್ಲ, ಇನ್ನೊಬ್ರಿಗೆ ಕೈ ಎತ್ತಿ ಕೊಡೋ ಮಟ್ಟಕ್ಕೆ ರೈತ ಬದುಕು ಹಸನಾಗಿರುತ್ತೆ ಸರ್. ಹಾಗಿದ್ರೆ ಬಸವರಾಜರು, ನಿಮ್ ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದು 2.5 ಎಕರೆ ಅಡಿಕೆ ತೋಟ ಇದೆ, ಆಮೇಲೆ 4 ಎಕರೆ ಖುಷ್ಕಿ ಜಮೀನು ಇದೆ. ಖುಷ್ಕಿ ಜಮೀನಲ್ಲಿ ನಾವು ಮಾಮೂಲು ಮೆಕ್ಕೆಜೋಳ ಬೆಳಿತೀವಿ ಸರ್. ಅದು ಮೆಕ್ಕೆಜೋಳ ಅಂದ್ರೆ ಎಕರೆಗೆ 20-25 ಕ್ವಿಂಟಲ್ ಬೆಳಿತೀವಿ. ಬೆಳಿಬೇಕಾದ್ರೆ ಹೊಲ ಎಲ್ಲ ಹಸನ್ ಮಾಡ್ಕೊಂಡ್ಬಿಟ್ಟು ನಾವೇನೀಗ DAP ಕೆಲವು ಪೋಷಕಾಂಶಗಳನ್ನ ಕೊಟ್ಬಿಟ್ಟು ಬೀಜ ಹಾಕ್ತೀವಿ. ಕ್ರಮೇಣ ಅದು ಕಳೆ ತೆಗೆಸ್ಬಿಟ್ಟು ಅದಕ್ಕೆ ಯೂರಿಯಾ ಆಮೇಲೆ ಪೊಟಾಷಿಯಂ ಮಿಕ್ಸ್ ಮಾಡಿ 2 ಟೈಮ್ ಕೊಡ್ತೀವಿ. ಆದ್ರೂ ಎಕರೆಗೆ ಹೆಚ್ಚು ಕಮ್ಮಿ 25 ಕ್ವಿಂಟಲ್ ಜೋಳ ಬೆಳಿತೀವಿ ಸರ್. ಅಂದ್ರೆ ಖುಷ್ಕಿಯಲ್ಲಿ ಚೆನ್ನಾಗಿ ಮಳೆ ಬಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತೀರ? ಹೌದೌದು ಸರ್, ಹೌದು ಸರ್, ಡಿಪೆಂಡ್ ಅಪನ್ ರೈನ್ ಮಳೆ. ಹೌದು, ಆಮೇಲೆ ನಾವೇನೇ ಒಂದು ಫಸಲನ್ನ ಹಾಕಿದ್ರು ಅದು ಜವಾಬ್ದಾರಿಯಿಂದ ನೋಡ್ಕೋಬೇಕು ನಾವು. ಹಾಕ್ ಬಂದೆ ಅದು ಬೆಳಿದ್ರು ಬೆಳಿತು ಬಿಟ್ಟರು ಬಿಡ್ತು, ಈ ಬದುಕಾದ್ರೆ ನೆಮ್ಮದಿ ಜೀವನ ಸಿಗಲ್ಲ. ನಾವ್ ಎಷ್ಟು ಎಫರ್ಟ್ ಹಾಕ್ತಿವಿ ಅಷ್ಟು ಖುಷಿ ನಮಗೆ ತಂದು ಕೊಡುತ್ತೆ ಕೃಷಿ. ಈಗ ನೀರಾವರಿಯಲ್ಲಿ ಅಡಿಕೆ ಬೆಳಿತೀವಿ ಅಂತಂದ್ರೆ, ಅಲ್ಲಿ ಅಡಿಕೆ ಬೆಳಿಲಿಕ್ಕೆ ಪ್ರಾರಂಭ ಮಾಡಲು ಎಷ್ಟು ವರ್ಷ ಆಯ್ತು ಸರ್? ಈಗ ಹೆಚ್ಚು ಕಮ್ಮಿ ನಮ್ಮ ಅಪ್ಪಾಜಿ ಅವರು ತಾತ ಅವರು ನೆಟ್ಟಿದ್ದು ತೋಟ ಅದು, ಸುಮಾರಿಗೆ 35-38 ವರ್ಷದ್ದು. ಈಗ ನಮ್ಮ ತಂದೆ ತೀರಿದ ಮೇಲೆ ಸಂಪೂರ್ಣ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದ್ಬಿಟ್ಟು ನಾವು ಹಗಲು ರಾತ್ರಿ ಅದೇ ತೋಟದಲ್ಲೇ ಕೆಲಸ ಮಾಡ್ಕೊಂಡು ಒಂದು ನೆಮ್ಮದಿ ಜೀವನ ತಂದ್ಕೊಂಡಿದ್ದೀವಿ ಸರ್. ಈಗ ನಾವು ಅಡಿಕೆ ತೋಟ ಮಾಡಬೇಕು ಅಂತೇಳಿದ್ರೆ ಸಸಿನ ಇಲ್ಲಿಂದಲೋ ತಗೊಂಬಂದು ನಾವು ಹಾಕಂಗಿಲ್ಲ ದುಡ್ಡು ಕೊಟ್ಟು. ಯಾಕೆಂದ್ರೆ ನಮ್ಮ ತೋಟದ ಗೋಟನೇ ನಾವು ಬೀಜನ ತೆಗೆದ್ಬಿಟ್ಟು ಲಾಸ್ಟಿಗೆ ಅವನ್ನ ಸಗಣಿ ಇದರಲ್ಲಿ ಕಲಸ್ಬಿಟ್ಟು ಅವ್ರಿಗೆ ಚೀಲ ಮುಚ್ಚಿಬಿಟ್ಟು ತೇವಾಂಶ ಹಿಡಿಟ್ಕೊಳಂಗೆ ಡೈಲಿ ನೀರು ಬಿಡ್ತಾ ಇರ್ತೀವಿ. ಒಂದು 2-3 ತಿಂಗಳು ಬಿಟ್ಟು ಮೊಳಕೆ ಆಗ್ತವೆ, ಮೊಳಕೆ ಆದ ತಕ್ಷಣ ಅವನ್ನ ಪ್ಯಾಕೆಟ್ ಮಾಡ್ತೀವಿ. ಆ ಪ್ಯಾಕೆಟ್ ಸಸಿ 1 ವರ್ಷ ಆದ ತಕ್ಷಣ ನಾವೇನ್ ಮಾಡ್ತೀವಿ, ನಮಗೆ ಬೇಕಾದಷ್ಟು 1 ಎಕರೆಗೋ 2 ಎಕರೆಗೋ ಈ ತರ ನಾಟಿ ಮಾಡ್ಕೊಂಡು ಹೋಗ್ತೀವಿ. 8-8 ಅಡಿ 8-9 ದಾಯದಲ್ಲಿ ಅಡಿಕೆ ಸಸಿ ನೆಟ್ಬಿಟ್ಟು ಕಂಟಿನ್ಯೂಸ್ 4 ವರ್ಷ ನಮ್ಮ ಮಕ್ಕಳನ್ನ ಹೆಂಗ್ ಜೋಪಾನ ಮಾಡಿ ಸಾಕ್ತಿವೋ ಆ ತರ ಗಿಡ ಸಾಕ್ಬಿಟ್ರೆ 5ನೇ ವರ್ಷಕ್ಕೆ ಫಸಲಿ ಬರುತ್ತೆ ಸರ್. ಈಗ ಆಕ್ಚುಲಿ ಎಕರೆಗೆ 35,000 ಕ್ವಿಂಟಲ್ ಇದೆ ಅಡಿಕೆ ರೇಟು. ಇನ್ನೂ ರೇಟ್ ಸಿಗ್ಬೇಕು ಅಂತ ರೈತರಿಗೆ ಆಸೆ ಇರುತ್ತೆ. ಬಟ್ ಸಾಕು ಇಷ್ಟಿದ್ದು, ನಮಗೆ ಸಫಿಷಿಯಂಟ್ ಮಳೆ ಆಗ್ಬಿಟ್ಟು ಕೆರೆ ಕಟ್ಟಿ ತುಂಬಿದ್ರೆ ನಮಗೆ ಓಕೆ ಸರ್, ಇನ್ನೇನು ಬೇಕಿಲ್ಲ. ನೀವೇನು ಸಸಿನ ಹೊರಗಡೆಯಿಂದ ಕೊಂಡ್ಕೊಂಡ್ ಬರೋದಿಲ್ಲ, ನಿಮ್ಮ ತೋಟದಲ್ಲಿ ಬಿದ್ದಂತ ಹಳೆ ಮರದ ಗೂಟುಗಳನ್ನು ತಗೊಂಡ್ಬಿಟ್ಟು ನೀವೇ ಸಸಿ ಉತ್ಪಾದನೆ ಮಾಡ್ಕೊಂತೀರ? ಹೌದು ಸರ್, ಹೌದು ಸರ್. ಇದು ನಾನು ಆಕ್ಚುಲಿ ನಾವು ರೈತ ಆಗಿ ಪ್ರತಿ ವರ್ಷ ನಾನು 5,000 ಸಸಿನ ಮಾರಾಟ ಮಾಡ್ತೀನಿ ಸರ್. ನಮಗೆ ಅಷ್ಟು ತಕೊಂಡು 5,000 ಸಸಿನ ಆರೈಕೆ ಮಾಡ್ತೀನಿ. 28-30 ರೂಪಾಯಿ ಒಂದು ಸಸಿನ ಮಾರಾಟ. ಈ ಸರಿ 4,000 ಸಸಿನ ತಗೊಂಡಿದೆ ಸರ್ ದಾವಣಗೆರೆ ಅವರು. ಅಂದ್ರೆ ಅಡಿಕೆ ಬೆಳೆಯೋದಲ್ದಲ್ಲೇ ನೀವು ಅಡಿಕೆ ಸಸಿ ಉತ್ಪಾದನೆ ಮಾಡಿ ಸಸಿನ ಮಾರಾಟ ಮಾಡ್ತೀವಿ? ಮಾರಾಟ ಮಾಡ್ತೀವಿ. ಕನಿಷ್ಠ ಅಂದ್ರೆ ಒಂದು 80,000-1,00,000 ರೂಪಾಯಿ ಸಸಿನ ಮಾರಾಟ ಮಾಡ್ತೀನಿ ಸರ್ ನಾನು. ಈಗ ಸಾಕಷ್ಟು ಜನ ಬರೇ ಬೆಳೆ ಬೆಳಿಲಿಕ್ಕೆ ಮಾತ್ರ ಆಸಕ್ತಿ ತೋರಿಸ್ತಾರೆ, ಅಂತರಲ್ಲಿ ನೀವು ಸಸಿ ಉತ್ಪಾದನೆ ಮಾಡಿ ಸಸಿ ಮಾರಾಟ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನಮ್ದು 1 ಎಕರೆ ಅಳದೋಟ ಇದೆ. ನಾನು ಬೀಜಕ್ಕೆ ಅಂತೇಳಿ ಕೊನೆಗೆ ಹೆಚ್ಚಿಗೆ ಒಂದು 10,000 ಗೋಟನ್ನ ಹಂಗೆ ಬಿಟ್ಕೊಂಡಿರ್ತೀನಿ ಸರ್. ಲಾಸ್ಟ್ಗೆ ಅವ್ನು ಕೆಡವು ಬಿಟ್ಟು ಅದನ್ನೆಲ್ಲ ಒಂದು ಸಗಣಿಯಲ್ಲಿ ಇದು ಮಾಡಿ ರೊಳ್ಳಿ ಮಾಡಿಬಿಟ್ಟು ಅದನ್ನ ಗುಂಡಿ ತೆಗೆದ್ಬಿಟ್ಟು ಮಳ್ಳ ಹಾಕ್ಬಿಟ್ಟು ಅದನ್ನ ಆರೈಕೆ ಮಾಡಿ ಮೊಳಕೆ ಆದ ತಕ್ಷಣ ಪ್ಯಾಕೆಟ್ ಮಾಡಿ ಮನೆ ಹತ್ರ ನೀರು ಬರ್ತಾ ಇರ್ತವೆ. ಕ್ಲೀನಾಗಿ ಏನ ಫಾರೆಸ್ಟ್ ಇಲಾಖೆನವ್ರು ಹೆಂಗೆ ತೆಗೆದ ಗಿಡ ನಾಟಿ ಮಾಡ್ತಾರೋ ಸಸಿ ಬೆಳೆಸ್ತಾರೋ ಅದೇ ರೀತಿ ಒಂದೇ ಲೈನಲ್ಲಿ ಒಂದು 2-3 ಲೈನಲ್ಲಿ ಇಟ್ಬಿಟ್ಟು ಸಸಿನ ಮಾಡ್ಕೊಂಡು ನಾನು ಪ್ರತಿ ವರ್ಷ ಕನಿಷ್ಠ 70,000-80,000 ರೂಪಾಯಿ ಸಸಿ ಮಾರ್ತೀನಿ ಅಡಿಕೆ ಸಸಿನ. ಬೇಡಿಕೆ ಯಾವ ರೀತಿ ಇದೆ ನಿಮ್ಮ ಸಸಿಗಳು ತಾಂಡೋದಂತ ರೈತರು ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಒಳ್ಳೆ ಹೆಸರು ಇದೆಯಾ? ಎಸ್ಪೆಷಲಿ ನಮ್ಮ ಗುಂಡೇರಿ ಒಳಲ್ಕೆರೆ ತಾಲೂಕಿನಲ್ಲಿ ಗುಂಡೇರಿ ಬಹಳ ಫೇಮಸ್. ಅಡಿಕೆ ಸಸಿ ತರಬೇಕಂದ್ರೆ ಗುಂಡೇರಿಗೆ ಬರ್ಬೇಕಂತ ನೆನ್ಸ್ಕೊಂಡು ಬರ್ತಾರೆ ಸರ್ ಸುತ್ತಮುತ್ತಲ ಯಾರೇ. ಆಕ್ಚುಲಿ ಚನ್ನಗಿರಿ ಸೈಡ್ನವ್ರು ಸಹ ನಮ್ಮೂರಿಗೆ ಬರ್ತಾರೆ, ಗುಂಡೇರಿ ಒಂದು, ಶಿವಪುರ ಒಂದು. ಈಗ ನೀವು ಎಷ್ಟು ತಿಂಗಳು ಅದನ್ನ ಕಾಪಾಡಿ ಮಾರಾಟ ಮಾಡ್ತೀರಾ? ಸರ್, ನಾವೀಗ ಡಿಸೆಂಬರ್ ಅಲ್ಲಿ ಸಗಣಿಗೆ ಹಾಕ್ಬಿಡ್ತೀವಿ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ನಮಗೆ ನಾಟಿ ಮಾಡಕ್ ಬರ್ತಾವೆ ಪ್ಯಾಕೆಟ್ಗೆ ಹಾಕಕ್ಕೆ. ಮೊಳಕೆ ಆಗುತ್ತೆ, ಮೊಳಕೆ ಆದ ತಕ್ಷಣ ನಾವು ಲೇಬರ್ ಇಟ್ಬಿಟ್ಟು ನಾವೂ ಜೊತೆಗೆ ಶ್ರಮ ಪಟ್ಟು ಎಲ್ಲ ಪ್ಯಾಕೆಟ್ ಸಸಿ ಮಾಡಿಬಿಟ್ಟು ಅವ್ನು ಕನಿಷ್ಠ ಅವನ್ನ 8 ತಿಂಗಳು 10 ತಿಂಗಳು ಅಷ್ಟೊತ್ತಿಗೆ ಅಲ್ಲಿ ಬಂದ್ಬಿಡ್ತಾರೆ ಹಣ ಸಸಿ ಇದಾವ ಅಂತೇಳಿ. ನಮ್ಗೆ ಆದಷ್ಟು ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಉಳಿದವನು ಮಾರಾಟ ಮಾಡ್ತೀವಿ. ಅಂದ್ರೆ ಸಸಿಗೆ ಒಳ್ಳೆ ಬೇಡಿಕೆ ಇದೆ ಅಂತೀರಾ? ಬೇಡಿಕೆ ಸರ್, ಬೇಡಿಕೆ. ನೀವು ಎಷ್ಟು ರೂಪಾಯಿ ಒಂದು ಸಸಿ ಮಾರಾಟ ಮಾಡ್ತೀರಾ? ಸರ್ ಆಕ್ಚುಲಿ 28-30, ಕೊನೆಗೆ 25 ರೂಪಾಯಿ ಕಡಿಮೆ ಮಾಡೋದಿಲ್ಲ ಸರ್. ಮತ್ತೆ ನೀವು ಎಷ್ಟು ಎಕರೆಲ್ಲಿ ಅಡಿಕೆ ಬೆಳೀತಾ ಇದ್ರೆ? ಸರ್ ನಾವೀಗ 2 ಚಿಲ್ಲರೆ ಇದೆ ಸರ್, 2.5 ಎಕರೆ 2.5 ಎಕರೆ ಇದೆ ಸರ್ ನಮ್ಮ ತೋಟ. ಒಂದು ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಬೇಕಾಗುತ್ತೆ? ಎಕರೆಗೆ ಒಂದು 8 ಅಡಿ ದಾಯ ಆದ್ರೆ ಎಕರೆಗೆ 600 ಗಿಡ ಬರುತ್ತೆ ಸರ್. ಇನ್ನು 9 ದಾಯ ಅಂದ್ರೆ 100 ಗಿಡ ಕಡಿಮೆ ಆಗುತ್ತೆ ಸರ್. ಯಾಕಂದ್ರೆ ಒಳಗಡೆ ನಾವು ಕಲ್ಟಿವೇಟ್ ಮಾಡೋದಕ್ಕೆ ಇನ್ನೊಂದಕ್ಕೆ ಸ್ವಲ್ಪ ದಾಯ ಚೆನ್ನಾಗಿದ್ರೇನೆ ಎಲ್ಲದಕ್ಕೂ ನಾವು ಮಣ್ಣು ಏರ್ಸ್ಕೊಳೋದಕ್ಕೆ ಅವ್ರ ಮಣ್ಣು ಎಲ್ಲ ಲೇಬರ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಟ್ಯಾಕ್ಟರ್ ಸೀದಾ ಹೋಯ್ತು ಅಂದ್ರೆ ಮಣ್ಣು ಗೊಬ್ಬರ ಮಣ್ಣು ಎಲ್ಲ ಅಲ್ಲೇ ಬಿಡ್ಕಂತವ್ರು, ಲೇಬರ್ ನಮಗೆ ಕಡಿಮೆ ಆಗುತ್ತೆ. ಈಗ ಕೆಲವು ರೈತರು ನೀವು ಹೇಳ್ದಂಗೆ 8-8 ಅಡಿ ನಾಟಿ ಮಾಡ್ತಾರೆ, ಕೆಲವರು 9-9 ಅಡಿ ನಾಟಿ ಮಾಡ್ತಾರೆ, ಯಾವ ಅಂತರ ಒಳ್ಳೇದಂತೀರಾ? ಸರ್ ನಮಗೆ ಆಕ್ಚುಲಿ ಹೇಳೋದಂದ್ರೆ 9-9 ಒಳ್ಳೇದು. ನಮ್ದು ಸ್ವಲ್ಪ ಹಳೆ ತೋಟ ಇರೋದ್ರಿಂದ ಅದು 7.5 ಇದೆ, 7-7 ಇದೆ. ಈ ಕಡೆ ಸಸ್ಗಿಡ ಕಟ್ಟಿರೋದೆಲ್ಲ 8-8 ಮಾಡಿದ್ದೀನಿ ಸರ್ ನಾನು. ಆಕ್ಚುಲಿ ನಮ್ಗೆ ಎಕರೆಗೆ ಕನಿಷ್ಠ 11-12 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ ಸರ್. ನೀವು ಹೇಳ್ದಂಗೆ ಕೆಲವು ರೈತರು 8-7 ಅಡಿ ಎಲ್ಲ ನಾಟಿ ಮಾಡಿರ್ತಾರೆ, ಅಂದ್ರೆ ಅವರಿಗೆ ಸಸಿಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಇಳುವರಿ ಅಂದ್ರೆ ಅಂತರ ಕಡಿಮೆ ಆದಷ್ಟು ಸ್ವಲ್ಪ ಇಳುವರಿ ಡೌನ್ ಆಗುತ್ತೆ, ಅಂತರ ಜಾಸ್ತಿ ಇದ್ರೆ ಸ್ವಲ್ಪ ಗಾಳಿ ಬೆಳಕಾಡೋದ್ರಿಂದ ಒಳ್ಳೆ ಇಳುವರಿ ಪಡಿಬೋದು ಸರ್. ಪ್ರಾರಂಭದಲ್ಲಿ ಕೆಲವು ರೈತರು ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಗಳು ಬೆಳೀತಾರೆ, ನೀವೇನಾದ್ರೂ ಅಂತರ ಬೆಳೆಗಳು ಬೆಳೆದಿದ್ದೀರಾ? ನಾವು ಬಾಳೆ ಹಾಕಿದ್ವಿ, ಬಟ್ ಈಗ ನಾವು ಬಾಳೆ ಬೆಳ್ಕೊಂಡಿದ್ವಿ, ಬೆಳ್ಕೊಂಡು ಏನು ಆದಾಯ ತಕ್ಕೊಂಡಿದ್ವಿ. ಬಟ್ ಈಗ ನೀರಿನ ಪ್ರಮಾಣ ಕಡಿಮೆ ಆಗಿರೋದ್ರಿಂದ, ಅಂತರ್ಜಲ ಕುಸಿರೋದ್ರಿಂದ ನಾವು ಬರೀ ಅಡಿಕೆ ಗಿಡ ಉಳಿಸ್ಕೊಳಕ್ಕೆ ಸಾಧ್ಯವಾಗ್ತಿಲ್ಲ ಸರ್. ಯಾಕಂದ್ರೆ ಈಗ ತೊಟ್ಟಿ ಅಂತೇಳಿ ಮಾಡಿಸ್ಕೊಂಡಿದ್ವಿ, ಸರ್ಕಾರ ಕೃಷಿ ಹೊಂಡ ಅಂತ ಹೇಳಿ ಬೇರೆ ಮಾಡಿಕೊಡ್ತಾ ಇದೆ, ಅದರಿಂದ ಬಹಳ ಬೆನಿಫಿಟ್ ಆಗ್ತಿದೆ. ಆಮೇಲೆ ಅದಲ್ಲದೆ ನಾವು ನಮಗೆ ಖರ್ಚು ಹಾಕೊಂಡು ನಾವೇ ನಾವು ತೊಟ್ಟಿ ಮಾಡ್ಕೊಂತೀವಿ ಸರ್. ಬೋರ್ವೆಲ್ ಇಂದ ತೊಟ್ಟಿ ಸ್ಟಾಕ್ ಮಾಡಿಬಿಟ್ಟು ತೊಟ್ಟಿಯಿಂದ ಒಂದ್ 2-3 ಗಂಟೆ ಕಂಟಿನ್ಯೂಸ್ ಆಗಿ ಹೊಡ್ತಿದ್ದ. ಸಂಜೆ ಹೊತ್ತು ನೀರು ಕೋಲ್ಡ್ ಆಗಿರೋದ್ರಿಂದ ಗಿಡಕ್ಕೂ ಒಳ್ಳೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸ್ಟೋರೇಜ್ ಮಾಡ್ಕೊಂಡು ನೀರ ಆಮೇಲೆ ತೊಟ್ಟಿಯಿಂದ ಡಂಪ್ ಮಾಡಿಸಿದ್ವಿ ಸರ್. ಎಷ್ಟಿದಾವ ನಿಮ್ಮ ಬೋರ್? ಸರ್ ನಮ್ಮ ಆಕ್ಚುಲಿ 3 ಇದಾವೆ ಸರ್, 2 ಎಕರೆ ಬೌಂಡ್ರಿಯಲ್ಲಿ. ಅದರಲ್ಲಿ ಈಗ ಆಕ್ಚುಲಿ ಒಂದೇ ಹೊಡಿತಿರೋದು, 700 ಅಡಿಗೆ ಒಳ್ಳೆ ನೀರಾಯ್ತು, ನಡೆಸ್ತಾ ಇದೆ ಸರ್. ಬಟ್ ಮಾರ್ಚ್ ಏಪ್ರಿಲ್ ಬಂದ್ರೆ ಬಹಳ ತೊಂದರೆ ಆಗುತ್ತೆ ಸರ್ ನಮ್ಗೆ ನೀರಿಂದು. ನೀರೆಲ್ಲ ನೀರೇ ಕೊಡ್ತಾರೆ, ಡ್ರಿಪ್ ಮಾಡಿಸಿದ್ರೆ? ಇಲ್ಲ, ಡ್ರಿಪ್ ಹನಿ ನೀರಾವರಿ ಅಲೆ. ಸುಮಾರು ವರ್ಷದಿಂದಲೂ ಹನಿ ನೀರಾವರಿಗೆ ನಾವು ಇದಾಗ್ಬಿಡ್ತೀವಿ ಸರ್. ಯಾಕೆಂದ್ರೆ ಆಯ್ ನೀರು ಸಾಯಿಸಿದ್ರು ಭೂಮಿ ಎಟ್ಟೆ ಬರುತ್ತೆ, ಹಾಗಾಗ್ಬಿಟ್ಟು ಹನಿ ನೀರಾವರಿ ಆದ್ರೆ ಫುಲ್ ಗಿಡ ಸುತ್ತ ನೆನ್ಕೊಂಡ್ಬಿಟ್ಟು ಆ ಬೇರಿಗೆ ತೇವಾಂಶನೂ ಸಾಕಷ್ಟು ಸಿಗುತ್ತೆ ಸರ್. ಈಗ ಫಸಲಿಗೆ ಬಂದಂತ ಅಡಿಕೆ ಮರಗಳಿಗೆ ಕೆಲವು ರೈತರು ಅಂತರ ಬೆಳೆಯಾಗಿ ವಿಳ್ಯದೆಲೆ, ಕಾಳುಮೆಣಸು ಇವೆಲ್ಲ ಬೆಳೀತಾರೆ, ನೀವೇನಾದ್ರೂ ಬೆಳೀತಾ ಇದ್ರ? ಸರ್ ಅದೇ ನಾನು ಮೊದಲೇ ಹೇಳಿದೆ ಸರ್, ನಿಮಗೆ ನೀರಿದ್ರೆ ಏನಾದ್ರು ಬೆಳಿಬಹುದು. ಅದಕ್ಕೆ ನಾನು ಹೇಳೋದು ಅಪ್ಪರ್ ಭದ್ರ ನೀರೇನಾದ್ರೆ ನಮ್ಮ ತಾಲೂಕಿಗೆ ಎಟುಕ್ತು ಅಂತ ಹೇಳಿದ್ರೆ ಎಲ್ಲ ಹೇಳ್ದಂಗೆ ವಿಳೆದೇನೂ ಬೆಳಿಬೋದು, ಬಾಳೆನೂ ಬೆಳಿಬೋದು, ಏಲಕ್ಕಿನೂ ಹಾಕ್ಬೋದು. ಏನ್ ಮಲ್ನಾಡಿಗೆನು ಒಂದೇ ಎಕರೆ ಇಟ್ಕೊಂಡು ಕಾರ್ನೇ ಓಡಾಡ್ತಾರಲ್ಲ, ಆ ಜೀವನ ನಾವು ನಡೆಸ್ಬೋದು ಸರ್. ನಾವು ಮಧ್ಯ ಕರ್ನಾಟಕದವ್ರು ಮಲ್ನಾಡಲ್ಲಿ 1 ಎಕರೆ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಕಾಫಿ, ಮೆಣಸು, ಏಲಕ್ಕಿ, ಬಾಳೆ, ಅಡಿಕೆ ಅಷ್ಟೂ ಬೆಳೆದು ಅವತ್ತು ಆಕ್ಚುಲಿ ಇವತ್ತು ಅವರು ಒಂದು ಮನೆಗೆ ಒಂದು ಫ್ಯಾಮಿಲಿ ಸಮೇತ ಒಂದು ಕಾರ್ ಇಟ್ಕೊಂಡು ಅವ್ರ ಮಕ್ಕಳು ಶಾಲೆ ಬಿಡೋ ಕಾರ್ನೇ ಹೋಗ್ತಾರೆ. ಯಾಕಂದ್ರೆ ಅವರೆಲ್ಲ ಸಫಿಷಿಯಂಟ್ ಆಗಿದ್ದಾರೆ, 1 ಎಕರೆಯಲ್ಲಿ ಅಷ್ಟೊಂದ್ರಲ್ಲಿ ಆದಾಯ ತಗೊಂಡಿದ್ದಾರೆ. ಇಲ್ಲಿ ನಮ್ದು ಅಂದ್ರೆ ಬರೀ ಈಗ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಬರೀ ಅಡಿಕೆ ಗಿಡನ ಸಾಕಕ್ಕೆ ಆಗ್ತಿಲ್ಲ ಸರ್. ಅದಕ್ಕೆ ಅವೆಲ್ಲ ನೀರು ಸಫಿಷಿಯಂಟ್ ಇದ್ದೀರಿ, ನಾವು ಅವ್ರಿಗೇನು ಕಡಿಮೆ ಆಗಲ್ಲ ಸರ್, ಬೆಳೀತಾ ಇದ್ವಿ. ಈಗ ಇದಕ್ಕೆ ನೀರು ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಾರೆ ಸರ್? ಈಗ 1 ಗಿಡಕ್ಕೆ 12 ಲೀಟರ್ ನೀರು ಬೇಕು. ಆಕ್ಚುಲಿ ನಮ್ಮ ಒಂದು ಇದ್ರ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ತೇವಾಂಶ ಆರ್ದಂಗೆ ನೀರು ಎಷ್ಟು ಬರುತ್ತೋ ಡೈಲಿ ನಾವು ಆಯಿಸ್ತಾ ಇರ್ತೀವಿ. ಡೈಲಿ ಒಂದು 350 ಗಿಡ ಇದ್ರೆ 4 ಗೇಟ್ ಹೋಲ್ ಓಪನ್ ಮಾಡ್ಕೊಂಡು ಅವ್ನ ನೆನೆಸ್ತಾ ಇರ್ತೀವಿ ಸರ್. ಮತ್ತೆ 8-9 ಗೇಟ್ ಹೋಲ್ ಇದ್ರೆ ಒಂದು 2-3 ಸಕ್ಕೆ ಕ್ಲೀನ್ ಆಗ್ಬಿಡುತ್ತೆ, ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ವರ್ಷಕ್ಕೆ ಒಂದ್ಸರಿ 2 ಸರಿ ಮೇಲ್ಗೊಬ್ಬರ ಕೊಡ್ತಾರೆ ರೈತರು, ನೀವೇನಾದ್ರೂ ಮೇಲ್ಗೊಬ್ಬರ ಕೊಡ್ತಿರ್ತೀರ ಸರ್? ಆಕ್ಚುಲಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಆಮೇಲೆ ವರ್ಮಣ್ಣು ಬೇರೆ ಹೊಡಿಸಿರ್ತೀವಿ. ಅದಾದ್ಮೇಲೆ ನಾವು ಡಿಸೆಂಬರ್ ತಿಂಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಗೊಬ್ಬರನು ಸ್ವಲ್ಪ ಕೊಡ್ತೀವಿ ಸರ್, ಮೇಲ್ಗೊಬ್ಬರವಾಗಿ. ಅದು DAP, ಆಮೇಲೆ ಪೊಟ್ಯಾಶು, ಆಮೇಲೆ ನಾವು ಅಗ್ರಿಕಲ್ಚರ್ ಆಫೀಸಿಂದ ಜಿಪ್ಸಮ್, ಬೋರಾನ್, ಜಿಂಕು ಇವನ್ನೆಲ್ಲಾನು ತಂದು ಎಲ್ಲ ಅಂದ್ರೆ ಜಿಂಕ್ ಬೋರಾನ್ ಅವನ್ನ ಸಪರೇಟ್ ಹಾಕ್ಬಿಟ್ಟು ಆಮೇಲೆ ಇದನ್ ಸಪರೇಟ್ ಹಾಕ್ತೀವಿ ಸರ್, ಪೊಟ್ಯಾಶು, DAP. ಆಕ್ಚುಲಿ ಎರಡೂ ಕೆಲಸ ಮಾಡ್ತಾವೆ ನಮ್ಮ ಅನುಭವದಲ್ಲಿ. ಕೊಟ್ಟಿಗೆ ಗೊಬ್ಬರನು ಅದು ಸಫಿಷಿಯಂಟ್, ಬಟ್ ಇದನ್ನು ಸ್ವಲ್ಪ ಕೆಲಸ ಮಾಡುದು ಸರ್ ನಮ್ಮ ಅನುಭವ. ಈ ತರ ಮೇಲ್ಗೊಬ್ಬರ ಕೊಡೋದ್ರಿಂದ ಅನುಕೂಲ ಅಂತೀರಾ? ಅನುಕೂಲ, ಅನುಕೂಲ ಸರ್, ಅನುಕೂಲ, ಅನುಕೂಲ. ಪೊಟ್ಯಾಶ್ ಇವೆಲ್ಲ ಇರೋದ್ರಿಂದ ಈ ಕಾಯಿ ಹೊಡಕ ಅವೇನು ಬರೋದಿಲ್ಲ ಸರ್ ಅಡಿಕೆ. ನಾವು ಟೆಸ್ಟ್ ಮಾಡಿದ್ವಿ, ಬೋರಾನು, ಜಿಂಕು ಇವೆಲ್ಲ ನಾವು ಹಾಕೋದ್ರಿಂದ ಈ ಕಾಯಿ ಹೊಡಕ ಬರುತ್ತೆ ಅಡಿಕೆದುಂಡು, ಅದು ನಿಂತೋಗುತ್ತೆ. ನೀವು ಹೇಳ್ದಂಗೆ ಅಡಿಕೆ ಬೆಳೆಗೆ ಲಘು ಪೋಷಕಾಂಶಗಳು ಕೊಟ್ಟರೆ ಹೆಚ್ಚು ಅನುಕೂಲ ಅಂತೀರಾ. ಕೆಲವು ರೈತರು ನಾವು ಜಾಸ್ತಿ ಈ ಲಘು ಪೋಷಕಾಂಶಗಳು ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಿಲ್ಲಪ್ಪ, ನಾವೆಲ್ಲ ಸಾವಯವದಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರದಲ್ಲೇ ಬೆಳಿತೀವಿ ಅಂತ ಹೇಳ್ತಾರೆ. ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಧಿಕ ಇಳುವರಿ, ನಾವು ಜಲ್ದಿ ಇಳುವರಿ ಬರಲಿ ಅಂತ ಹೇಳಿ ಆ ಗೊಬ್ಬರ, ರಾಸಾಯನಿಕ ಗೊಬ್ಬರ ತಂದು ಸುತ್ತ ಮಾಡಿ ಸುಮ್ಮನೆ ಸುರಿತಾ ಇರ್ತಾರೆ. ಇಟ್ ಇಸ್ ಅದು ಏನು ಕೊಟ್ಟಿಗೆ ಗೊಬ್ಬರ ಹಾಕು, ನೀನ್ ಸೈಡ್ ಸ್ವಲ್ಪ ಆಗ್ಲಿ ರಾಸಾಯನಿಕ ಗೊಬ್ಬರ ಸೈಡ್ಗೆ ಹಾಕು, ಸ್ವಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿದ್ರು ಅವಾಗ ಗಿಡ ಉತ್ಕೃಷ್ಟವಾಗಿ ಬರುತ್ತೆ, ಒಳ್ಳೆ ಫಸಲು ಬರುತ್ತೆ ಸರ್. ನಮ್ಮ ಅನುಭವದಲ್ಲಿ ಅಡಿಕೆಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಸರ್? ಕೊಳೆ ರೋಗ ಅಂತ ಹೇಳಿ ಬರುತ್ತೆ, ಆಮೇಲೆ ಎಲೆ ಚುಕ್ಕಿ ರೋಗ ಅಂತ ಹೇಳಿ ಬರುತ್ತೆ ಸರ್. ಇದು ಎಲೆ ಎಲ್ಲ ಒಂಥರ ಅರಿಶಿನಗೆ ಆಗ್ಬಿಟ್ಟು ಅದಕ್ಕೆ ನಾವೇನ್ ಮಾಡ್ತೀವಿ, ಬೇಸಿಗೆ ಒಳಗಡೆ ಮರಕ್ಕೆ ಸುಣ್ಣ ಹೊಡಿಯೋದು, ಆಮೇಲೆ ಸುಣ್ಣನ ಎಲೆ ಮೇಲೆ ಸಿಂಸೋದು, ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸರ್. ಅದಕ್ಕೆ ಕೊಳೆ ರೋಗ ಅಂತಂದ್ರೆ ಆ ಪೂರ್ತಿ ಗಿಡನೇ ತೆಗೆದ್ಬಿಟ್ಟು ಅಲ್ಲಿ ಬೆಂಕಿ ಹಾಕಿ ಸುಟ್ಬಿಡ್ತೀವಿ ಸರ್. ಅದನ್ನು ಯಾಕಂದ್ರೆ ಸ್ಪ್ರೆಡ್ ಅದು ಒಂಥರ ಸಾಂಕ್ರಾಮಿಕ ರೋಗ ಇದ್ದಂಗೆ, ಮಲ್ನಾಡಲ್ಲಿ ಹೆಂಗ್ ಬರುತ್ತೋ ಆತರ ಇಲ್ಲಿ ಎಲ್ಲ ಒಂದ್ ತೋಟದಲ್ಲಿ ಒಂದ್ ಗಿಡ ಇತ್ತು ಅಂದ್ರೆ ಆಕ್ಚುಲಿ ಅದು ಕ್ರಮೇಣ ಇನ್ನೊಂದ್ ಗಿಡ ಹಿಂಗ್ ತಗೊಂಡು ಹೋಗ್ತಾ ಇರ್ತದೆ ಸರ್. ಅದು ಈ ತರ ರೋಗ ಬಂದಾಗ ಏನಾದ್ರೂ ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಅಧಿಕಾರಿಗಳಿಂದ ಸಲಹೆ ಪಡ್ಕೊಂಡು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನಾದ್ರೂ ಕ್ರಮ ಕೈಗೊಳ್ತಾರೆ? ಹಾರ್ಟಿಕಲ್ಚರ್ ಆಫೀಸ್ ಭೇಟಿ ಮಾಡಿ ನಾವು ಸಲಹೆ ತಗೊಂಡು ಆಕ್ಚುಲಿ ಅವರು ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಕೊಡ್ತಾರೆ, ಈ ತರ ಹಾಕಿ ಈ ತರ ಮಾಡಿ ಅಂತ ಹೇಳ್ತಿರ್ತಾರೆ, ಮಾಡಿದ್ವಿ. ಬಟ್ ಅಷ್ಟೊಂದು ಕಂಟ್ರೋಲ್ ಇದಾಗ್ತಿಲ್ಲ. ನಮ್ಮ ಅನ್ನೋದ್ ಪ್ರಕಾರ ನಾವು ಎಲ್ಲ ಗಿಡನೆಲ್ಲ ತೆಗೆದ್ಬಿಟ್ಟು ಬೇರ್ ಸಮೇತ ತೆಗೆದು ಅದು ಸುಟ್ಟಾಕ್ಬಿಟ್ಟು ಹಂಗೆ ಮುಚ್ಚಿಬಿಟ್ಟು ಆಮೇಲೆ ತಿರ್ಗಾ ವರ್ಷ ಅಲ್ಲಿ ಗಿಡ ಇರ್ತೀವಿ ಸರ್. ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ವರೆಗೆ ಇಳುವರಿ ಬರುತ್ತೆ ನಿಮ್ದು ಸರ್? ಆಕ್ಚುಲಿ ನಮ್ದು ಈಗ 10-11 ಕ್ವಿಂಟಲ್ ಅಡಿಕೆ ಬರ್ತಾ ಇದೆ ಸರ್ ಒಂದ್ ಎಕರೆಗೆ. ಈಗ ಒಂದ್ ಎಕರೆಗೆ 10-11 ಕ್ವಿಂಟಲ್ ಇಳುವರಿ ಬರುತ್ತೆ ಅಂತಂದ್ರೆ ನೀವೇ ಎಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀರಾ, ಅಥವಾ ಕೆಲವು ರೈತರು ಈ ಕೇಣಿ ಕೊಡೋದು ಕಾಂಟ್ರಾಕ್ಟ್ ಕೊಡೋದು ಈ ತರ ಮಾಡ್ತಾರೆ, ನೀವು ಯಾವ ತರ ಮಾಡ್ತೀರಾ ಸರ್? ನಮ್ಮ ಅನುಭವದಲ್ಲಿ ನಾನು ಯಾವತ್ತು ಯಾರಿಗೂ ಕೇಣಿ ಕೊಟ್ಟಿಲ್ಲ. ನಾವು ಮಾಡ್ತಿರೋದು ಅದೇ ಕೆಲಸ ಅಂದಾಗ ಅದರಲ್ಲೂ ಶ್ರದ್ಧೆ ಇಟ್ಟು ಮಾಡೋಣ, ಅದರಲ್ಲೂ ಎಲ್ಲ ಉಳಿತೀವಿ. ಕೇಣಿ ಕೊಟ್ಟಿವಿ ಅಂತಂದ್ರೆ ಎಲ್ಲ ಲಾಸ್ ಆಗುತ್ತೆ ಸರ್. ನಮಗೆ ಬರೋದು ಅಟ್ ಲೀಸ್ಟ್ ಒಂದ್ 10-20 ರೂಪಾಯಿ ಉಳಿತೈತೆ ಅಂದ್ರೆ ಅದ್ರ ಲಾಭ ಅವ್ರು ಪಡ್ಕೊಂತಾರೆ, ಕೇಣಿದಾರಿಗೆ ಹೋಗುತ್ತೆ. ಅದೇ ಲಾಭ ನಾವೇ ಪಡ ನಾವೇ ಮಾಡ್ಕೊಂಡ್ರೆ ನಮಗೆ ಉಳಿತು ಸರ್. ಅದು ಆಕ್ಚುಲಿ ನಾವು ಯಾರಿಗೂ ಕೇಣಿ ಕೊಡೋದಿಲ್ಲ, ನಾನೇನು ತೆಗೆಸ್ಬಿಟ್ಟು ಸ್ವಂತ ಸೋಸ್ಬಿಟ್ಟು ಬೇಯಿಸಿ ಒಣಾಕ್ಬಿಟ್ಟು ಮಾರ್ಕೆಟ್ಗೆ ತಗೊಂಡೋಗಿ ನಮ್ಮೂರಲ್ಲೇ ಮಂಡಿ ಇದೆ ಸರ್. ಇವಾಗ ಅಡಿಕೆ ಮಂಡಿ ಅಲ್ಲೇನೆ ನಮ್ದು ವ್ಯವಹಾರ, ಅಲ್ಲೇನೆ ಮಾರಾಟ ಮಾಡ್ತೀವಿ ಸರ್. ಹೌದು, ನೀವು ಹೇಳ್ದಂಗೆ ನಾವು ಕಷ್ಟಪಟ್ಟು ಬೆಳೆಸಿರ್ತೀವಿ ಕಾಪಾಡಿರ್ತೀವಿ, ಹಂಗಾಗ್ಬಿಟ್ಟು ಅದ್ರ ಲಾಭ ನಾವೇ ಪಡ್ಕೊಂಡ್ರೆ ಚೆನ್ನಾಗೆ. ಕೆಲವು ರೈತರು ಏನಂದ್ಬಿಟ್ರೆ ಕೂಲರ್ ಸಿಗೋದಿಲ್ಲಪ್ಪ ಅದೆಲ್ಲ ಮಾಡೋದೆಲ್ಲ ತುಂಬ ಶ್ರಮ ಆಗುತ್ತೆ ಅಂದ್ಬಿಟ್ಟು ಈ ಕೇಣಿ ಕಂಟ್ರಾಕ್ಟ್ ಕೊಟ್ಬಿಡ್ತಾರೆ, ಆರಾಮಾಗಿ ಕೊಟ್ಬಿಟ್ಟು ನಿಮ್ದೇಗಿರೋಣ ಅಂತ. ಅಂತ ರೈತರಿಗೆ ಎಲ್ಲ ನಷ್ಟ ಆಗುತ್ತೆ ಅಂತೀರ? ನಷ್ಟ ಆಗುತ್ತೆ ಸರ್, ತುಂಬಾ ನಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರ ತೋಟದ್ದು ಲಾಭ ಅಂಶನ ಬೇರೆಯವ್ರಿಗೆ ಕೊಟ್ಟಂಗೆ, ಅವ್ರು ಮಧ್ಯವರ್ತಿಗಳಿಗೆ ಕೊಟ್ಟಂಗೆ ಶ್ರಮ ಪಟ್ಟು ನಾವೇ ಮಾಡಿದ್ರೆ ಅದೆಲ್ಲ ಉಳಿಸ್ಬೋದು ಸರ್. ಅದು ಈ ಕಾಯಿ ಸುಲಿಲಿಕ್ಕೆ ನಿಮಗೆ ಕೂಲರ್ ಸಿಗ್ತಾರ? ಸಿಗ್ತಾರೆ ಸರ್, ನಮ್ ಕಡೆ ಲೇಬರ್ ಪ್ರಾಬ್ಲಮ್ ಇಲ್ಲ, ಕಾಯಿ ಸುಲಿಯಕ್ ಸಿಗ್ತಾರೆ. ಅಲ್ಲೇ ಹತ್ರದಲ್ಲೇ ಮಾರ್ಕೆಟಿಂಗ್ ವ್ಯವಸ್ಥೆ ಅಂದ್ರೆ ವಾರಕ್ಕೊಂದ್ಸರಿ ಗಿರಾಕಿಗಳು ಬರ್ತಿರ್ತಾರೆ, ಅಲ್ಲೇ ತುಂಬಿಸ್ಕೊಂಡು ಹೋಗ್ತಾರೆ ಸರ್. ಏನ್ ಮಾರ್ಕೆಟ್ ಇದಕ್ಕೂ ಒಂದ್ 2 ರೂಪಾಯಿ ಡಿಫ್ರೆನ್ಸ್ ತಗೊಂಡು ಹೋಗ್ತಾರೆ ಸರ್, ಏನ್ ತೊಂದರೆ ಏನಿಲ್ಲ. ಮಾರ್ಕೆಟಿಂಗ್ ಕಾಯಿನೆಲ್ಲ ಕೈಯಿಂದ ಸುಲಿಸ್ತೀರಾ ಅಥವಾ ಈಗೆಲ್ಲ ಮಿಷಿನ್ಗಳು ಬಂದಿದ್ವು ಅದರಿಂದ ಸುಲಿಸ್ತಾರೆ? ಮಿಷಿನ್ ಇಲ್ಲ ಸರ್, ಲೇಬರ್ ಏನ್ ಮಾಡ್ತಾರೆ ಆರೆ ತಗೊಂಡ್ಬರ್ತಾರೆ, ಆರೆ ನೆಲಕ್ಕೆ ಹಾಕ್ಬಿಟ್ಟು ಶ್ರಮ ಪಟ್ಟು ಡೈಲಿ 1.5 ಸಾವಿರ 2 ಸಾವಿರ ಅವರೇನು ಸುಲಿತಾರೆ ಒಬ್ಬೊಬ್ರು. ತೆಂಗಿನಕಾಯಿ ಆದ್ರೆ ಅಡಿಕೆಕಾಯಿನ ಅಡಿಕೆಕಾಯಿ ಆದ್ರೆ ಒಂದ್ ಲೋಡ್ ಅಡಿಕೆ ಬಂತು ಅಂದ್ರೆ ಕನಿಷ್ಠ ಒಂದ 30 ಜನ ಲೇಬರ್ ಇರ್ತಾರೆ, ಸುಲಿ ಹೆಣ್ಮಕ್ಳು. ಅವ್ರು ಬೆಳಗಿಂದ ಸಂಜೆ ತನಕ ಸುಲಿದ್ರೆ ಒಬ್ಬೊಬ್ರು 4-5 ಡಬ್ಬ ಕೊಡ್ತಾರೆ, ಒಂದ್ ಲೋಡ್ ಅಡಿಕೆ ಸುಲಿತಾರೆ ಸರ್ 1-25 ಜನ. ಏನ್ ಕೂಲಿ ಕೊಡಬೇಕು ಅವ್ರಿಗೆ? ಏನ್ ಡಬ್ಬ ಅಂತ ಮಾಡ್ಕೊಂಡಿದ್ವಿ ಸರ್ ನಾವು ಅಳತೆ, 100 ರೂಪಾಯಿ ಒಂದ್ ಡಬ್ಬ. ಸಂಜೆ ಅಷ್ಟೊತ್ತಿಗೆ ಅವ್ರು 4-5 ಡಬ್ಬ ಸುಲಿತಾರೆ ಸರ್. ಒಬ್ಬ ಹೆಣ್ಮಗಳು 500 ರೂಪಾಯಿ ಸಂಪಾದನೆ ಮಾಡ್ತಾಳೆ ಸಂಜೆ ಅವ್ರಿಗೆ, ಬೆಳಿಗ್ಗೆ ಬಂದ ಸಂಜೆ ತನಕ ಸುಲಿದ್ರೆ. ಅದನ್ನ ಸುಲಿಸಿದ್ದ ಅಡಿಕೆನ ಎಷ್ಟು ಗಂಟೆ ಬೇಯಿಸಬೇಕು ಅದಕ್ಕೆಲ್ಲ ಈಗ ಕಲರ್ ಕೊಡ್ತಾರೆ, ಅದನ್ನೆಲ್ಲ ಮಾರ್ಕೆಟ್ ಕಲ್ಸೋರಿಗೆ ಏನೇನು ಕೆಲಸ ಇರುತ್ತೆ? ಸುಲಿಸ್ಬಿಟ್ಟು ನಾವೇನ್ ಮಾಡ್ತೀವಿ, ಸುಲಿ ಅದಾದ ತಕ್ಷಣ ಸಿಪ್ಪೆ ಎಲ್ಲ ತುಂಬಾಕ್ಬಿಟ್ಟು ಅಂಡೆ ತಗೊಂಡ್ಬಿಟ್ಟು ಅಂಡೆ ಬಿಟ್ಬಿಟ್ಟು ನೀರು ಹಾಕ್ಬಿಟ್ಟು ನಾವು ಹಾಲು ಮಾಡ್ಕೊಂತೀವಿ ಸರ್. ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಪೌಡ್ರ್ ಸಿಗುತ್ತೆ, ಆಮೇಲೆ ನೇರಳೆ ಮರದ ಚಕ್ಕೆ ಇವನ್ನೆಲ್ಲ ಹಾಕ್ಬಿಟ್ಟು ಬಣ್ಣ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ಮಳಸಿ ಅದು ಹಾಲಾದ್ಮೇಲೆ ಅಡಿಕೆ ಸುಲ್ದಿರೋ ದುಂಡನ ಸುಲ್ದು ಅದು ಅಂಡೆಗೆ ಸುರಿದು ಕನಿಷ್ಠ ಒಂದು 4-5 ಅವರ್ 6 ಅವರ್ ಬೇಯಿಸ್ತೀವಿ ಸರ್. ಚೆನ್ನಾಗಿ ಬೇಯಿಸಿದ್ಮೇಲೆ ಒಣಾಕ್ಬಿಟ್ಟು 4-5 ದಿವಸ ಒಣಾಕ್ತೀವಿ ಡ್ರೈ ಮಾಡಿದ್ಮೇಲೆ ಎಲ್ಲ ಕ್ಲೀನಾಗಿ ಆರಿಸ್ಬಿಟ್ಟು ಅದ್ರ ಗೋಟು ಗಿಟ್ಟು ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ರಾಶಿ ಮಾಡ್ಕೊಂಡು ಮಾರ್ಕೆಟ್ಗೆ ತಗೊಂಡೋಗ್ತ ಸರ್. ಈಗ ಮಾರ್ಕೆಟ್ಗೆ ತಲುಪಿಸೋದಕ್ಕಿಂತ ಮುಂಚೆ ಏನಾದರೂ ಗ್ರೇಡ್ ಮಾಡ್ತೀರಾ? ಗ್ರೇಡ್ ಏನಿಲ್ಲ ಸರ್, ಅದರಲ್ಲಿ ಗೋಟು ಅಂತ ಬರುತ್ತೆ, ಸುಲಿಯಕ್ ಆಗೋದಿಲ್ಲ ಅದನ್ನ ಏನ್ ಮಾಡ್ತಾರೆ ಕೆತ್ತ ಹಾಕ್ತಾರೆ, ಅದೊಂದನ್ನು ಆರಿಸ್ತೀವಿ ಸರ್. ಕಸ ಕಡ್ಡಿ ಏನು ಇಲ್ದಂಗೆ ಒಂದು ರಾಶಿ ಅಂತ ಮಾಡ್ತೀವಿ, ಒಂದು ಗೋಟು ಅಂತ ಮಾಡ್ತೀವಿ. ಆ ರಾಶಿಗೆ ಒಳ್ಳೆ ರೇಟು, ಅದ್ರದ 20% ಇದು ಕಡಿಮೆ ಇರುತ್ತೆ ಗೋಟಿಗೆ. ಈಗ ಕೆಲವು ರೈತರು ನೀವು ಹೇಳ್ದಂಗೆ ಹಸಿಕಾಯಿನ ಮಾರಾಟ ಮಾಡ್ತೀವಿ ಅಂತಾರೆ, ಹಸಿಕಾಯಿ ಮಾರಾಟ ಮಾಡೋ ಲಾಭ ಅಂತಾರೆ, ಬೇಯಿಸಿ ಸುಲಿಸಿ ನೀವು ಹೇಳ್ದಂಗೆ ಈ ತರ ಗ್ರೇಡ್ ಮಾಡಿ ಅದನ್ನ ಮಾರ್ಕೆಟ್ ಮಾಡೋದೇ ಹೆಚ್ಚು ಲಾಭ ಅಂತಾರೆ? ಸರ್, ನಾವು ಮಾಡ್ತಿರೋದೇ ಕೃಷಿ, ಅದು ನಮ್ಮ ಬದುಕು. ನಮ್ಮ ಬದುಕು ಅಂತ ಹೇಳಿ ನಾವು ಅದನ್ನೇ ಸುಲಿಸ್ಬಿಟ್ಟು ಮಾರಾಟ ಮಾಡಿದ್ರೆ ನಮಗೆ ಒಳ್ಳೆ ಬೆಲೆ ಸರ್. ಹಸಿಕಾಯಿ ಕೊಟ್ಟರು ನಷ್ಟನೇ ಆಗುತ್ತೆ? ಹಸಿಕಾಯಿ ಕೊಟ್ಟ ನಷ್ಟ ಸರ್, ತೋಟದಾರಿ ನಷ್ಟ, ನಮಗೆ ಕೃಷಿಕರಿಗೆ ನಷ್ಟ. ಈಗ ಇನ್ನು ಕೆಲವು ರೈತರು ಏನಂದ್ಬಿಟ್ರೆ ನಾವು ಕ್ವಿಂಟಲ್ಗೆ ಏನೋ 12 ಕೆಜಿ ಅಡಿಕೆ ಎಷ್ಟು ಆ ತರ ಮಾಡ್ತೀವಿ ಅಂತಾರೆ, ಅದು ಲಾಭದಾಯಕ ಅಂತಾರೆ? ಒಂದು ಕ್ವಿಂಟಲ್ ನಾವು ಹಸಿ ಅಡಿಕೆ ಕೊಟ್ಟರೆ 12-12.5 ಕೆಜಿ ಅವ್ರು ಒಣ ಅಡಿಕೆ ಕೊಡ್ತಾರೆ. ಆಕ್ಚುಲಿ ನಾವೇ ಅದನ್ನ ತೂಕ ಮಾಡಿ ನಾನು ವೆರಿಫೈ ಮಾಡಿದೀನಿ, ಒಂದು ಕ್ವಿಂಟಲ್ಗೆ ನಾವು ಅಡಿಕೆ ಕೊಟ್ಟರೆ ಅದು 18-19 ಕೆಜಿ ಅಡಿಕೆ ಅವ್ರಿಗೆ ಬರುತ್ತೆ. ನಾನು ಟೆಸ್ಟ್ ಮಾಡಿರೋದು ಒಂದ್ ಕ್ವಿಂಟಲ್ ಹಸಿಕಾಯಿ ಏನ್ ಮಾರಾಟ ಮಾಡ್ತಾರಲ್ಲ 12 ಕೆಜಿ ಅಡಿಕೆಗೆ, ಅದನ್ನೇ ನಾವೇ ತೆಗೆಸ್ಬಿಟ್ಟು ಒಂದ್ ಕ್ವಿಂಟಲ್ ತೂಕ ಇಟ್ಟು ಅದನ್ನ ಸುಲಿಸಿ ಬೇಯಿಸಿ ಒಣಾಕಿ ತೂಕ ಮಾಡಿದಾಗ ಅದು ಆಕ್ಚುಲಿ 18-19 ಕೆಜಿ ಬರುತ್ತೆ. ಹಂಗಾಗ್ಬಿಟ್ಟು ಒಂದ್ ಸ್ವಲ್ಪ ಶ್ರಮ ಆದ್ರೂ ಪರವಾಗಿಲ್ಲ, ನಾವೇ ಸುಲಿಸಿ ಮಾರಾಟ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತೀರಾ? ಹೌದು ಹೌದು ಸರ್, ಹೌದು. ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಅಲ್ಲೇ ನಾವು ಇಷ್ಟು ದಿವಸ ಭೀಮ್ ಸಮುದ್ರದಲ್ಲಿ ಅಡಿಕೆ ಮಂಡಿಗಳಿದ್ವು ಸರ್ ಅಲ್ಲಿ. ಇವ ನಾವು ಅಲ್ಲಿ ನಮ್ಮ ವ್ಯವಹಾರ ಅಲ್ಲಿ ಇತ್ತು. ಇವಾಗ ನಮ್ಮ ಗುಂಡೇರಿಯಲ್ಲೇ ಒಂದು ಅಡಿಕೆ ಮಂಡಿ ಪ್ರಾರಂಭವಾಗಿದೆ, ಅವರು ನಮ್ಮೂರವ್ರನ್ನೇ. ಹಂಗಾಗ್ಬಿಟ್ಟು ಒಳ್ಳೆ ಚೆನ್ನಾಗ್ ನಡೀತಿದೆ, ಒಳ್ಳೆ ರೇಟ್ ಕೊಡ್ತಾರೆ. ನಮ್ಮೆಲ್ಲ ಕಷ್ಟ ಸುಖಗಳಿಗೆ ಅವರು ಏನಾರ ಒಂದ್ ಕಷ್ಟ ಇದ್ದಾಗ ಒಂದು ಲಕ್ಷ ಎರಡು ಲಕ್ಷ ಬೇಕು ಅಂದ್ರೆ ಇಸ್ಕೊಂಡ್ಬರ್ತೀವಿ ಸರ್. ನಾವು ಇಷ್ಟೊಂದು ವ್ಯವಹಾರಗಳನ್ನ ನಾವು ಇಟ್ಕೊಂಡಿದೀವಿ. ಹಂಗಾಗ್ಬಿಟ್ಟು ನಿಮ್ಮೂರಲ್ಲೇ ಮಾರಾಟ ಮಾಡ್ತೀವಿ? ನಮ್ಮೂರಲ್ಲೇ ಮಾರಾಟ ಮಾಡ್ತೀವಿ ಸರ್. ಏನ್ ರೇಟ್ ಸಿಗ್ತಾ ಇದೆ ಸರ್? ಇವಾಗ ಅಡಿಕೆ ರೇಟು ಒಂದ್ ಕ್ವಿಂಟಲ್ಗೆ 34,000 ರೂಪಾಯಿ ಇದೆ ಸರ್. ಮೊನ್ನೆ ಸ್ವಲ್ಪ 1,000 ಡೌನ್ ಆಗಿತ್ತು, ಇತ್ತೀಚೆಗೆ ಸ್ವಲ್ಪ ಚೇತರಿಸ್ಕೊಂತ ಇದೆ. ಈ ತರ 30,000 ಮೇಲ್ಗಡೆ ಇದ್ರೆ ಒಳ್ಳೆ ಅನುಕೂಲ ಅಂತೀರಾ? 30,000 ಅಟ್ಲೀಸ್ಟ್ 30,000 ಇರ್ಲೇಬೇಕು ಸರ್ ನಮಗೆ. ಲೇಬರ್ ಎಲ್ಲ ತೋಟದ್ದೆಲ್ಲ, ಈ ಒಂದು ಬೋರ್ವೆಲ್ ಹಾಕ್ಸಿದ್ರೆ 2-3 ಲಕ್ಷ ರೂಪಾಯಿ ದುಡ್ಡು ಬೇಕು ಸರ್. ಹಾಗಾಗಿ ಈ ರೇಟು ಸಾಕಾಗಲ್ಲ, ಸಾಕು. ಸದ್ಯಕ್ಕೆ ಇಷ್ಟು ಸಿಕ್ಕರೆ ನಮ್ಮ ರೈತರಿಗೆ ಎಷ್ಟು ಅನುಕೂಲ ಸರ್. ನಾವು ಸ್ಟಾಕ್ ಮಾಡಿದ್ರೆ ಚೆನ್ನಾಗಿ ಒಣಗಿಸಿ ಏನಾದ್ರೂ ತೂಕ ಕಡಿಮೆ ಆಗೋ ಸಾಧ್ಯತೆ ಇರುತ್ತಾ? ತೂಕ 1 ಕೆಜಿ 2 ಕೆಜಿ ಕಡಿಮೆ ಆಗ್ಬೋದು ಸರ್, ಆರ್ಲು ಬರುತ್ತೆ ಅಂತ ಹೇಳ್ತೀವಿ ನಾವು ಅದನ್ನ. ಅಷ್ಟೇ, ಚೀಲ ತುಂಬಿಡ್ತೀವಲ್ಲ, ಸ್ವಲ್ಪ ಆರ್ಲು ಬರುತ್ತೆ. ಹಂಗಾಗ್ಬಿಟ್ಟು ಅವಾಗಿಂದ ಅವಾಗೇ ಮಾರೋದು ಸೇಫ್, ಬಟ್ ರೇಟ್ ಡೌನ್ ಇರುತ್ತೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಿತ್ತು ಸರ್. ನಮ್ಮ ರೈತರು ಬದುಕ ಅದು, ಸ್ವಲ್ಪ ದುಡ್ಡು ಹಣ ಜಾಸ್ತಿ ಸಿಕ್ಕರೆ ನಮ್ಗೆ ಅನುಕೂಲ ಆಗುತ್ತಲ್ಲ ಅಂತ. ಚೆನ್ನಾಗಿ ಒಣಗಿಸಿ ಸ್ಟಾಕ್ ಮಾಡಿದ್ರೆ ಬೆಲೆ ಬಂದಾಗ ಮಾರಾಟ ಮಾಡಿದ್ರೆ ಏನು ನಷ್ಟ ಏನಿಲ್ಲ? ಒಂದು ತೊಂದರೆ ಏನಿಲ್ಲ ಸರ್. ಕನಿಷ್ಠ 2-3 ವರ್ಷ ಅಡಿಕೆ ಇಡಬಹುದು. ಒಂದ್ ವರ್ಷ ಕರೆಕ್ಟ್ ಡ್ರೈ ಮಾಡಿ ಚೀಲ ತುಂಬಿಟ್ರೆ 2 ವರ್ಷ ಬಿಟ್ಟು ನಾವು ಮಾರ್ಬೋದು ನಮಗೆ ಅನುಕೂಲ ಆದಾಗ. ಈಗ 1 ಎಕರೆಗೆ 10-11 ಕ್ವಿಂಟಲ್ ಇಳುವರಿ ಬರುತ್ತೆ ಅಂತಂದ್ರೆ ಎಷ್ಟು ಲಾಭ ಬರುತ್ತೆ? 1 ಎಕರೆಗೆ ವರ್ಷದಲ್ಲಿ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಮುಖ್ಯವಾಗಿ? ಸರ್, ನಮ್ದೀಗ 2 ಎಕರೆ ತೋಟದಲ್ಲಿ ಕನಿಷ್ಠ ಅಂದ್ರೆ ಒಂದು 75-80,000 ರೂಪಾಯಿ ಖರ್ಚು ಬರುತ್ತೆ ಸರ್. ಲೇಬರ್ ಇವರೆ ನಾವು ಸ್ವಲ್ಪ ಎಫರ್ಟ್ ಹಾಕ್ತಿವಲ್ಲ, ಹಂಗಾಗ್ಬಿಟ್ಟು ಏನೇ ಅಂದ್ರು ಈ ಗೊಬ್ಬರ ಹಾಕ್ಸೋದು, ಲೇಬರ್ದು, ಬೋರ್ದು, ಕರೆಂಟ್ ಫೀಸ್ ಎಲ್ಲ ಲೇಬರ್ ಕಾಸ್ಟ್ಲಿ ಇವಾಗ. ಇಷ್ಟೆಲ್ಲ ಒಂದು 70-80,000 ರೂಪಾಯಿ ಖರ್ಚು ಇರುತ್ತೆ ಸರ್. ಖರ್ಚು ತೆಗೆದು ಎಷ್ಟು ಆದಾಯ ಸಿಗುತ್ತೆ? ಖರ್ಚು ತೆಗೆದು ಕನಿಷ್ಠ ಅಂದ್ರೆ 1-2 ಲಕ್ಷ ರೂಪಾಯಿ ಉಳಿತಾಯ ಇದೆ ಸರ್ ನಮ್ಗೆ. ನಮ್ಮ ರೈತರು ಈ ತರ ಅಲ್ಪಾವಧಿ ಬೆಳೆಗಳು ಬೆಳೆದು ನಷ್ಟ ಹೊಂದೋದಕ್ಕಿಂತ ಈ ತರ ತೋಟಗಾರಿಕೆ ಬೆಳೆಗಳು ಬೆಳೆದ್ರಿಂದ ಹೆಚ್ಚು ಅನುಕೂಲ ಅಂತೀರಾ? ಹ್ಞೂ ಸರ್, ಹ್ಞೂ ಸರ್. ನಮ್ಮ ಅನುಭವದಲ್ಲಿ ನಾವು ಎಷ್ಟು ಚೀಲ ರಾಗಿ ತಗೊಂಡೋದ್ರು ಮಾರ್ಕೆಟಿಗೆ ಅಷ್ಟು ದುಡ್ಡು ತರಕ್ಕಾಗೋದಿಲ್ಲ, ಇದು ನಮ್ಮ ಅನುಭವ. ಬಟ್ ಏನಪ್ಪ ಅಂದ್ರೆ ನಮಗೆ ಒಳ್ಳೆ ಮಳೆ ಬೆಳೆ ಆಗಬೇಕು, ಕೆರೆ ಕಟ್ಟೆ ತುಂಬಬೇಕು. ಆಕ್ಚುಲಿ ಇಂಥ ಫೀಡರ್ ಕಾಲುವೆಗೆ ನೀರು ಬರಬೇಕು, ಭದ್ರಾ ಇಂಥ ಜಲಾಶಯಗಳಿಂದ ರಾಜಕಾರಣಿಗಳು ಹಿತಾಸಕ್ತಿಯಿಂದ ಅದನ್ನ ಗಮನದಲ್ಲಿಟ್ಕೊಂಡು ಅದಂಥವೆಲ್ಲ ಮಾಡಿದ್ರೆ ರೈತರು ನೆಮ್ಮದಿ ಜೀವನ ಮಾಡ್ತಾರೆ ಸರ್, ಇದು ನಮ್ಮ ಅನುಭವ. ಕೊನೆಯದಾಗಿ ಬಸವರಾಜ್ ಅವರೇ, ಈಗ ಸಾಕಷ್ಟು ಜನ ಕೃಷಿಕರು ಈ ಕೃಷಿಯಲ್ಲಿ ಏನೋ ಲಾಭ ಇಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಿದ್ದಾರೆ. ಅಂತದ್ರಲ್ಲೂ ನೀವು ಈ BSc ಮಾಡ್ಬಿಟ್ಟು ಈ ಕೃಷಿ ಬದುಕಿಗೆ ಬಂದು ಕೃಷಿಯಲ್ಲೇ ಒಂದು ಬದುಕನ್ನ ಕಟ್ಕೊಂಡಿದ್ದೀರಾ, ಕೃಷಿಯಿಂದ ಹಿಂದೆ ಸರಿತಕ್ಕಂತ ಯುವಕರಾಗಿರ್ಬೋದು ರೈತರಿಗಾಗಿರ್ಬೋದು ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್, ನಮ್ಮ ಮಾರ್ಗದರ್ಶನ ಇಷ್ಟೇ ನಮ್ಮ ರೈತರಿಗೆ, ನಮ್ಮ ಸ್ನೇಹಿತರಿಗೆ. ನಾನು ಒಬ್ಬ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಿದ್ದೀನಿ, ಯಾವುದೇ ಸಂಘ ಸಂಸ್ಥೆಯಲ್ಲಿ ನಾನು ಸಂಘದ ಅಧ್ಯಕ್ಷ ಆಗಿ 70 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ ಊರಲ್ಲಿ. ಎಲ್ಲ ಅಧಿಕಾರಿಗಳು ನಾವು ಒಂದು ಇದಕ್ಕೆ 5 ದಿವಸ ವೇದಿಕೆ ಮೇಲೆ ಎಲ್ಲ ತಾಲೂಕು ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕರೆಸ್ತಿದ್ವಿ. ಅವರಿಂದ ಏನು ಸಲಹೆ ಬೇಕೋ ರೈತರಿಗೆ ತಿಳಿಸ್ತಾ ಇದ್ವಿ. ಈ ರೀತಿ ನಾವು ಸಮಾಜ ಸೇವೆಯಲ್ಲಿ ಗುರುಸ್ಕೊಂಡವರು. ನಾವು ಹೇಳೋದಿಷ್ಟೇ, ಏನೇ ಕೆಲಸ ಮಾಡಿದ್ರು ಬೇಜವಾಬ್ದಾರಿ ಇರ್ಕೂಡ್ದು, ಇದು ನಮ್ಮ ಬದುಕು ನಮ್ಮ ಶ್ರಮ, ಅಷ್ಟಿದ್ರೆ ನಾವು ಎಂದಾದರೂ ಮೇಲೆ ಬರ್ತೀವಿ ಸರ್. ಶ್ರದ್ಧೆ ಇರಬೇಕು, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನಮಗೆ ಇಬ್ರು, ಇನ್ನು ಚಿಕ್ಕ ಮಕ್ಕಳು, ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ, ಇನ್ನೊಬ್ಬ LKG ಓದ್ತಿದ್ದಾನೆ ಸರ್. ಮುಂದೆ ಏನಾದ್ರೂ ಮಕ್ಕಳನ್ನ ಕೃಷಿ ಬದುಕಿಗೆ ತರಬೇಕನ್ನೋ ಉದ್ದೇಶ ಇದೆಯಾ ಸರ್? ಅದು ಹಿಂದಿಯಲ್ಲಿ ಒಂದು ಮಾತು ಹೇಳ್ತಾರೆ, ಧಾನ್ಯ ಮೇಲಿಕ್ತೆ ಕಾನೆ ವಲಯ ಕನಾಮ್, ಚುಟ್ಟ ಚುಟ್ಟ ಮೇಲಿಕ್ತೆ ಚುಮಾನೆ ವಲಯ ಕನಾಮ್ ಅಂತ. ಹಂಗೆ ಭಗವಂತ ಒಂದೊಂದು ಅಕ್ಕಿ ಕಾಳ ಮೇಲೆ ಬರ್ದಿರ್ತಾನೆ ಸರ್ ಅದೃಷ್ಟ. ಹಾಗೆ ನಾವು ಇಷ್ಟ ಆದ್ವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಬೆಳೀಲಿ ಅಂತಿರ್ತೀವಿ. ಬಟ್ ಅವರು ಆಸಕ್ತಿ ಏನು ಅಂತೇಳಿ ನಾವೇ ಐಡೆಂಟಿಫೈ ಮಾಡ್ತೀವಿ ಸರ್. ಒಂದು ಬೆಳೆದಂಗೆ ಇವ್ರು ಯಾವ ಆಸಕ್ತಿ ಹೊಂದಿದ್ದಾರೆ, ಯಾವ್ದ್ರಲ್ಲಿ ಇವರಿಗೆ, ಅವ್ರ ಬುದ್ಧಿವಂತಿಕೆ ನೋಡ್ಬಿಟ್ಟು ನಾವು ಅವ್ರನ್ನ ಬೆಳೆಸ್ತೀನಿ ಸರ್. ಆಕ್ಚುಲಿ ಎಲ್ಲ ಮಕ್ಕಳಿಗೂ ಓದ್ಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇವು ಹಿತಾಸಕ್ತಿ ಇಟ್ಕೊಂಡಿರ್ತಾರೆ. ಅವರೆಲ್ಲರಿಗಿನ ಚೆನ್ನಾಗಿರ್ತೀವಿ ಸರ್. ನಮಗೆಲ್ಲ ಕೆರೆ ನೀರು ಇನ್ನೊಂದು ಬಂದರೆ ಮಕ್ಕಳನ್ನು ಒಳ್ಳೆ ಎಜುಕೇಷನ್ ಮಾಡಿಸ್ಬೋದು, IAS ಮಾಡಿಸ್ಬೋದು, IPS ಮಾಡಿಸ್ಬೋದು, ಏನೇನೋ ಆಸೆಗಳು ಇಟ್ಕೊಂಡಿರ್ತೀವಿ ತಾಯಿ ತಂದೆಗಳು. ಬಟ್ ಎಲ್ಲದಕ್ಕೂ ಒಂದು ವಾತಾವರಣ ಬೇಕು. ಇವಾಗ ಮನಿ ಮೇಕ್ಸ್ ಎನಿಥಿಂಗ್, ದುಡ್ಡಿದ್ರೆ ಏನಾದ್ರು ಪಡಿಬಹುದು ಅನ್ನಂಗೆ ಈ ಪರಿಸ್ಥಿತಿ. ಎಲ್ಲ ಮಕ್ಕಳನ್ನು ಆ ತರ ದೃಷ್ಟಿ ದುಡ್ಡು ಇಟ್ಕೊಂಡು ವಿದ್ಯಾಭ್ಯಾಸ ಮಾಡ್ಸಕ್ ಆಗೋದಿಲ್ಲ ಸರ್. ಅದಕ್ಕೂ ನಂದೊಂದು ಬಯಕೆ ಇದೆ, ಸರ್ಕಾರಕ್ಕೆ ಏಕರೂಪ ಶಿಕ್ಷಣ ತಂದ್ಬಿಟ್ಟು ಬಹಳ ಬೆಸ್ಟ್ ಅಂತ ಹೇಳಿ. ಹಾಗಿದ್ರೆ ಬಸವರಾಜ್ ಅವರು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಿದೆಯಾ ಸರ್? ನಮಗಂತೂ ಸಂತೋಷ ಸರ್. ನಮ್ದು ಮುಂದಿನ ಆಸೆ ಏನಿರೋದು ಅಂದ್ರೆ, ನಮ್ದು ಇನ್ನೊಂದು 3 ಎಕರೆ ಜಮೀನು ಇದೆ ಸರ್, ಕುಷ್ಕಿ ಜಮೀನು. ಅದ್ರ ಒಂದು ಬೋರ್ವೆಲ್ ಹಾಕ್ಸ್ಬಿಟ್ಟು ಒಂದು ಕ್ಯಾಟ್ರ್ ಶೆಡ್ ಮಾಡಿ ಸರ್ಕಾರದಿಂದ ಏನಾರ ಲೋನ್ ಗಿನ್ ವ್ಯವಸ್ಥೆ ಮಾಡ್ಕೊಂಡು ದೊಡ್ಡದಲ್ಲಿ ಒಂದು 15-20 ಹಸು ಸಾಕ್ಬಿಟ್ಟು ಅವನ್ನೇ ಮಕ್ಕಳಂತ ಪ್ರೀತಿಸೋಣ ಅಂತ ಹೇಳಿ ನನ್ನೊಂದು ಆಸೆ ಸರ್. ಉಪಕಸ್ಬುಗಳು ಮಾಡ್ಬೇಕಂತ, ಹೈನುಗಾರಿಕೆ ಮಾಡ್ಬೇಕಂತ ಬಹಳ ಆಸೆ ಇದೆ ಸರ್. ಬಹಳ ಸಂತೋಷ ಬಸವರಾಜ್ ಅವರೇ. ಇದುವರೆಗೂ ನಿಮ್ಮ ಈ ಅಡಿಕೆ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ, ನಮಸ್ತೆ ಸರ್, ನಮಸ್ತೆ. ಅಡಿಕೆ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಗುಂಡೇರಿ ಗ್ರಾಮದ ಪ್ರಗತಿಪರ ಕೃಷಿಕ ಜಿಎಚ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎ ಜಗದೀಶ್ ಗೋಪನಹಳ್ಳಿ. ಈಗ ರೈತರಿಗೆ ಸಲಹೆ. ಅಡಿಕೆಯಲ್ಲಿ ಬರ್ತಕ್ಕಂಥ ರಸ ಹೀರುವ ಕೀಟಗಳ ನಿರ್ವಹಣೆ ಹೇಗೆ ಅಂತಂದು ತಿಳಿಸ್ತೀನಿ. ಇದರಲ್ಲಿ ಮುಖ್ಯವಾಗಿ ರಸ ಹೀರುವ ಕೀಟಗಳಂದ್ರೆ ಒಂದು ಶಲ್ಕ ಕೀಟ, ಒಂದು ನುಸಿ, ಇನ್ನೊಂದು ತಿಗಣೆ ಅಂದ್ಬಿಟ್ಟು ಬರುತ್ತೆ. ನುಸಿ ಬಂದ್ರೆ ಸಾಮಾನ್ಯವಾಗಿ ನುಸಿ ಎಲೆಯ ಕೆಳಭಾಗದಲ್ಲಿ ಇದ್ಬಿಟ್ಟು ರಸವನ್ನ ಹೀರ್ತವೆ. ಸಾಮಾನ್ಯವಾಗಿ ಈ ನುಸಿಗಳು ಬಿಸಿಲಿನ ವಾತಾವರಣದಲ್ಲಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಇದರ ಹಾವಳಿ ಹೆಚ್ಚಾಗಿ ಕಂಡುಬಿಡುತ್ತೆ. ಅಂದ್ರೆ ಫೆಬ್ರವರಿಯಿಂದ ಜೂನ್ ಜುಲೈವರೆಗೂ ಮಳೆ ಬರೋ ವೇಳೆವರೆಗೂ ಇದರ ಹಾವಳಿ ಇರುತ್ತೆ. ಇದಕ್ಕೆ ಒಂದು ಉತ್ತಮವಾದ ವಾತಾವರಣ. ಸೊ ಇವು ರಸ ಹೀರು ಕೀಟಗಳಾಗಿರಿಂದ ಎಲೆಯ ಕೆಳಭಾಗದಲ್ಲಿದ್ದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇದ್ಬಿಟ್ಟು ರಸ ಹೀರೋದ್ರಿಂದ ಹಳದಿಯಾಗಿ ಮಾರ್ಪಾಡಾಗುತ್ತೆ. ಅಂದ್ರೆ ಇವು ಹಸಿರನ್ನ ಕೆರೆ ತಿನ್ನೋದ್ರಿಂದ ಹಳದಿ ಆಗ್ತವೆ. ಸೊ ಇದು ಯಾವ ರೀತಿ ನಿರ್ವಹಣೆ ಮಾಡೋದಂದ್ರೆ, ಇದು ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಬಿಸಿಲಿನ ವಾತಾವರಣದಲ್ಲಿ ಜಾಸ್ತಿ ಇರ್ತವೆ. ಮಳೆ ಬಂದ್ಬಿಟ್ರೆ ಇದನ್ನ ನಾವು ಹತೋಟಿ ಮಾಡೋದು ಬೇಕಾಗಿಲ್ಲ. ಚೆನ್ನಾಗಿ ಬಿರು ಮಳೆ ಬಂತಂದ್ರೆ ಇದರ ನಿರ್ವಹಣೆ ಸ್ವಾಭಾವಿಕವಾಗಿನೇ ಇದರಲ್ಲಿ ಕಂಟ್ರೋಲ್ ಆಗುತ್ತೆ. ಒಂದು ವೇಳೆ ಮಳೆ ಬರದಿದ್ದಲ್ಲಿ ಇದನ್ನ ಯಾವ ರೀತಿ ನಿರ್ವಹಣೆ ಮಾಡೋದಂದ್ರೆ, ಸೊ ಇದಕ್ಕೆ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ ನುಶಿನಾಶಕಗಳಿದಾವೆ. ಡೈಕಾಫಾಲ್ ಅಂತ ನುಶಿನಾಶಕ ಬರುತ್ತೆ, ಅಥವಾ ಫೆನಜಾಕ್ವಿನ್ ಅಂತ ಒಂದು ನುಶಿನಾಶಕ ಬರುತ್ತೆ. ಇದನ್ನ ಒಂದು ಲೀಟರ್ ನೀರಿಗೆ 2.5 ml ಹಾಕಿಂಡ್ ಸಿಂಪಡಣೆ ಮಾಡಬೇಕಾದ್ರೆ ಆದಷ್ಟು ಎಲೆಯ ಕೆಳಭಾಗಕ್ಕೆ ನಾವು ಸಿಂಪಡಣೆ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಇದು ಎಲೆಯ ಮೇಲ್ಭಾಗದಲ್ಲಿ ರಸವನ್ನ ಹೀರೋದಿಲ್ಲ. ಎಲೆಯ ಕೆಳಭಾಗದಲ್ಲಿ ಇದ್ಬಿಟ್ಟು ರಸವನ್ನು ಹೀರೋದ್ರಿಂದ ಸಾಧ್ಯ ಎಲೆಯ ಕೆಳಭಾಗದಲ್ಲಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಇನ್ನೊಂದು ಔಷಧಿ ಇಲ್ಲದೆ ನಾವು ಅಂದ್ರೆ ಇದನ್ನ ಹತೋಟಿ ಮಾಡೋದು ಹೆಂಗಂದ್ರೆ, ಆದಷ್ಟು ತೋಟವನ್ನ ತಂಪಾದ ವಾತಾವರಣ ಇರೋಂಗೆ ಮೇಂಟೈನ್ ಮಾಡಿದ್ರೆ ಇದರ ಅಂದ್ರೆ ಜೀವನ ಚಕ್ರವನ್ನ ಅಂದ್ರೆ ಜಾಸ್ತಿ ದಿನ ಮುಂದೂಡಬಹುದು. ಆಮೇಲೆ ಅದಕ್ಕೆ ಉತ್ತಮವಾದ ವಾತಾವರಣನೂ ಅಲ್ಲ, ಅದಕ್ಕೆ ಬಿಸಿಲಿನ ವಾತಾವರಣ ಉತ್ತಮವಾದ ವಾತಾವರಣ. ಸೊ ತಂಪಾದ ವಾತಾವರಣದಲ್ಲಿ ಇದರ ಆವಳಿ ಕಡಿಮೆ ಆಗುತ್ತೆ. ಆಮೇಲೆ ನೀರನ್ನು ಸಹ ಸಿಂಪಡಣೆ ಮಾಡೋದ್ರಿಂದ ಇದನ್ನ ಹತೋಟಿ ಮಾಡಬಹುದು. ಹೆಂಗಂದ್ರೆ ಅಡಿಭಾಗಕ್ಕೆ ಪ್ರೆಸರ್ ಆಗಿ ನಾವು ನೀರನ್ನು ಸಿಂಪಡಣೆ ಮಾಡೋದ್ರಿಂದ ಸಹ ಇದು, ಯಾಕಂದ್ರೆ ಮೃದು ಇರೋದ್ರಿಂದ ದೇಹ ಇದು ವಾಶ್ಔಟ್ ಆಗುತ್ತೆ. ಸೊ ಹಂಗಾಗಿ ಇದು ನೀರು ಸಿಂಪಡಣೆ ಮಾಡೋದ್ರಿಂದಲೂ ಸಹ ನಾವು ಮತ್ತೆ ತಂಪಾದ ವಾತಾವರಣ ಕ್ರಿಯೇಟ್ ಮಾಡೋದ್ರಿಂದ ಸಹ ಇದನ್ನ ಹತೋಟಿ ಮಾಡಬಹುದು. ಒಂದು ವೇಳೆ ರಾಸಾಯನಿಕ ಹೋದ್ರೆ ನಾವು ಡೈಕೋಫಾಲ್ ಮತ್ತೆ ಫೆನಜಕ್ವಿನ್ ಅನ್ನ ಸಿಂಪಡಣೆ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 2 ml ಹಾಕಿಂಡ್ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ಇನ್ನೊಂದು ಪ್ರಮುಖ ಕೀಟ ಅಂದ್ರೆ ಶಲ್ಕ ಕೀಟ. ಇದು ಹೊಂಬಾಳೆಗೆ ಇದು ಸಾಮಾನ್ಯವಾಗಿ ಹಾನಿ ಮಾಡ್ತಕ್ಕಂಥದ್ದು ಶಲ್ಕ ಕೀಟ. ಇದು ಸಾಮಾನ್ಯವಾಗಿ ಇನ್ನೇನು ಹೊಂಬಾಳೆ ಓಪನ್ ಆಗಬೇಕಾದ್ರೆ ಇದು ಹಾವಳಿ ಕಂಡುಬರುತ್ತೆ. ಅದು ಸುಮಾರು ಸಂಖ್ಯೆನಲ್ಲಿ ಇರುತ್ತೆ. ಇದು ಸಹ ರಸ ಹೀರುವ ಕೀಟ, ರೌಂಡ್ ಆದ ಆಕಾರದಲ್ಲಿ ಇರ್ತೈತೆ. ಸೊ ಕಪ್ಪು ಇರುತ್ತೆ ಬಣ್ಣ. ಸೊ ಇವು ಒಟ್ಟಾಗಿದ್ಬಿಟ್ಟು ರಸ ಹೀರೋದ್ರಿಂದ ಹೊಂಬಾಳೆ ಮುರುಟಾಗುತ್ತೆ. ಅಂದ್ರೆ ರಸ ಹೀರೋದ್ರಿಂದ ವೀಕ್ ಆಗಿ ಮುರುಟಾಗುತ್ತೆ, ಮತ್ತೆ ಇದು ಅಂದ್ರೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಇದು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಇದಕ್ಕೆ ಒಂದು ಶಿಲೀಂಧ್ರವನ್ನು ಬೆಳೆದಿದೆ. ಶಲ್ಕ ಕೀಟ ರಸ ಹೀರೋದ್ರಿಂದ ಒಂದು ಸಿಹಿ ವಸ್ತುವನ್ನು ಹೊರಗಡೆ ಬಿಡೋದ್ರಿಂದ ಒಂದು ಶಿಲೀಂಧ್ರ ಇದ್ರ ಮೇಲೆ ಬೆಳೆದ್ಬಿಟ್ಟು ಇದು ಫುಲ್ ಕಪ್ಪಾಗಿಬಿಡುತ್ತೆ. ಸೊ ಇದನ್ನ ನಾವು ಹತೋಟಿ ಮಾಡ್ಬೇಕಂದ್ರೆ ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಒಂದು ಇಮಿಡೋಕ್ಲೋಪ್ರಿಡ್ ಅಂದ್ಬಿಟ್ಟು ಒಂದು ಪ್ರತಿ ಲೀಟರ್ ನೀರಿಗೆ 0.5 ml ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಇದನ್ನು ಹತೋಟಿ ಮಾಡಬಹುದು. ಇನ್ನೊಂದು ಇತ್ತೀಚಿನ ದಿನಗಳು ಕಳೆದ 2-3 ವರ್ಷಗಳಿಂದ ಒಂದು ಹುಳ ಬಂದಿದೆ ಹೊಸದಾಗಿ, ಸ್ಪೈಂಡಲ್ ತಿಗಣೆ ಅಂದ್ಬಿಟ್ಟು. ಇದು ಸುಳಿಯಲ್ಲಿ ಇದ್ಬಿಡುತ್ತೆ. ಅಂದ್ರೆ ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು ಸಣ್ಣ ಗಿಡಗಳು, ಅಂದ್ರೆ 1 ವರ್ಷ 2 ವರ್ಷ 3 ವರ್ಷದ ಗಿಡಗಳಿಗೆ ಇದು ಬಾಧೆ ಜಾಸ್ತಿ. ದೊಡ್ಡ ಮರ ಕಷ್ಟೊಂದು ಹಾವಳಿ ಮಾಡಲ್ಲ. ಸೊ ಸಣ್ಣ ಗಿಡಗಳಿಗೆ ಇದು ಜಾಸ್ತಿ ಹಾವಳಿ ಮಾಡುತ್ತೆ. ಇದು ಎಲ್ಲಿರುತ್ತೆ ಅಂದ್ರೆ ಸುಳಿ ಬೆಳೀತಕ್ಕಂಥ ಸುಳಿ ಭಾಗದಲ್ಲಿ ಇದ್ಬಿಟ್ಟು ರಸ, ಇನ್ನ ಸುಳಿ ಬಿಚ್ಕೊಂಡಿರಲ್ಲ ಆ ಭಾಗದಲ್ಲಿ ಇದ್ಬಿಟ್ಟು ರಸವನ್ನು ಹೀರೋದ್ರಿಂದ ಇದು ಭ್ರೂಣಾಕಾರದಲ್ಲಿ ಪ್ಯಾಚ್ ಪ್ಯಾಚ್ ರೂಪದಲ್ಲಿ ಇದು ಎಲೆ ಸ್ಪ್ರೆಡ್ ಆದಾಗ ಕಾಣುತ್ತೆ, ಗೋಚರವಾಗುತ್ತೆ. ಸೊ ಇದನ್ನ ಹತೋಟಿ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ಏನ್ ನಾವು ಶಲ್ಕ ಕೀಟಕ್ಕೆ ರೆಕಮೆಂಡ್ ಮಾಡಿದ್ವಿ, ಶಿಫಾರಸು ಮಾಡಿದ್ವಿ, ಅದೇ ಕೀಟನಾಶಕವನ್ನ ನೀವು ಸಿಂಪಡಣೆ ಮಾಡಿ ಸಾಕು. ಇಮಿಡೋಕ್ಲೋಪ್ರಿಡ್ 0.5 ml ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ, 20 paise ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೇಸ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ 0 processing ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಹಿಂದೆ ಭೇಟಿ ಕೊಡಿ. ಕಾಲ್ 1-800-420-2233. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜೋನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ.